ನರೇಶ್ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆಯಡಿ ಯಾವುದೇ ವೈದ್ಯಕೀಯ ತಪಾಸಣೆಗೆ ಒಳಗಾಗದೆ 18-50 ವರ್ಷ ಪ್ರಾಯದೊಳಗಿನವರು ಅಂಚೆ ಉಳಿತಾಯ ಖಾತೆ ತೆರೆಯುವುದರ ಮೂಲಕ ಈ ಸೌಲಭ್ಯವನ್ನು ಪಡೆಯಬಹುದು. ರಮೇಶ್, ಜೀವ ವಿಮೆನ? ಹಾಗಾದ್ರೆ ವಿಮೆ ಕಂತು ದುಬಾರಿ ಇರಬಹುದಲ್ಲ? ಇಲ್ಲ ನರೇಶ್, ವಾರ್ಷಿಕ ಕೇವಲ 330 ರೂಪಾಯಿ ಕಂತನ್ನು ತುಂಬಿ 2 ಲಕ್ಷ ರೂಪಾಯಿಗಳ ಜೀವ ವಿಮೆಯನ್ನು ಪಡೆಯಬಹುದು. ಹತ್ತಿರದ ಯಾವುದೇ ಅಂಚೆ ಕಚೇರಿಯಲ್ಲಿ ಈ ಸೌಲಭ್ಯವನ್ನು ಪಡೆಯಬಹುದು. ಹೌದಾ? ಹಾಗಾದ್ರೆ ನಾಳೆನೇ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ನನ್ನ ಮತ್ತು ನಮ್ಮ ಮನೆಯವರೆಲ್ಲರ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಮಾಡಿಸುತ್ತೇನೆ. ಕೃಷಿರಂಗದಲ್ಲಿ ಈಗ ಮೊದಲಿಗೆ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು 55%, ಬೀದರ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 50%, ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 40%, ವಿಜಯಪುರ ಜಿಲ್ಲೆ ಒಳಗ 30%, ಕೊಪ್ಪಳ ಜಿಲ್ಲೆ ಒಳಗ 45%, ಯಾದಗಿರಿ ಜಿಲ್ಲೆ ಒಳಗ 60% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದರೆ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ಕೃಷಿ ಸಂವಾದ. ಕೃಷಿ ಸಂವಾದ. ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜು ತೆಗ್ಗಳ್ಳಿ, ಬೇಸಾಯ ತಜ್ಞರಾದ ಡಾ ಯೂಸುಫ್ ಅಲಿ ಹಾಗೂ ಮಣ್ಣು ವಿಜ್ಞಾನಿ ಡಾ ಶ್ರೀನಿವಾಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಮಾಹಿತಿ ಮಾಡಿಕೊಡಲಿಕ್ಕೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರಾಜು ತೆಗ್ಳೂರು, ಇವ್ರ ಜೊತೆಗೆ ಬೇಸಾಯ ತಜ್ಞರಾಗಿರುವಂತಹ ಡಾಕ್ಟರ್ ಯೂಸುಫ್ ಅಲಿ ಅವರು ಮತ್ತು ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಅವರದ್ರ. ಮೊದಲಿಗೆ ಈ 3 ವಿಜ್ಞಾನಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಎಲ್ಲರಿಗೂ ನಮಸ್ಕಾರ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತೆಗಳಿ ಸರ್, ಅವರು ಸರಿಗೆ ಈ ವಾರ ಒಂದು ಬೆಳೆ ಪರಿಸ್ಥಿತಿ ಮತ್ತ ಮಳೆ ಪರಿಸ್ಥಿತಿ ಏನದಂತ್ರಿ ನಮ್ಮ ಕಲಬುರಗಿ ಜಿಲ್ಲೆಯೊಳಗ? ಸರ್, ಈಗ ನೋಡಿದಾಗ ಮಳೆ ಸಫಿಶಿಯಂಟ್ ಆಗಿದೆ, ಸಾಕಷ್ಟು ಆಗಿದೆ ಸರ್. ಈಗ ಆಮೇಲೆ ಇನ್ನು 3 ದಿವಸ ಅಂತರೂ ಮಳೆ ಇಲ್ಲ ಸರ್. ಈಗ ಈ 3 ದಿವಸ ಆದ್ಮೇಲೆ ಮತ್ತೆ 2 ದಿವಸ ಸ್ವಲ್ಪ ಮಟ್ಟಿಗೆ ಫೋರ್ಕಾಸ್ಟ್ ಇದೆ ಸರ್. ಈ 3 ದಿವಸ ಅಂತರೂ ಇಲ್ಲ ಸರ್. ಈ ಒಂದು ಸಮಯದಲ್ಲಿ ಕೆಲವೊಂದು ಕಡೆ ನಾವು ಪೋಷಕಾಂಶಗಳ ಕೊರತೆ ಕಂಡು ಬಂದಿದೆ ಸರ್. ಕೆಲವೊಂದು ಹುಳನ್ನು ಕಂಡು ಬಂದಿದ್ದೇವೆ, ಅವುಗಳನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಬಹಳ ಮುಖ್ಯ ಸರ್. ಹೆಸರಿನ ಬೆಳೆ ಒಳಗೆ ನಾವು ನೋಡಿದ್ವಿ ಮುಖ್ಯವಾಗಿ ಅಂತಂದ್ರೆ ಹೂ ಗಿಡ ಸ್ಟಾರ್ಟ್ ಆಗಿದೆ ಸರ್. ಆಲ್ರೆಡಿ ಸಣ್ಣ ಸಣ್ಣ ಚಳ್ಳಿಗಿಂತ ದೊಡ್ಡವನು ಆಗಿದೆ ಸರ್. ಅಲ್ಲಿ ಆಗಿದೆ, ಉದ್ದಿನೊಳಗಾಗಿದೆ ಸರ್. ಬಟ್ ಆದ್ರೂ ನಾವು ನೋಡ್ತಾ ಇದ್ದೇವೆ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿದನ್ನು ನಾವು ನೋಡ್ತಾ ಇದ್ದೇವೆ ಸರ್. ಎಲ್ಲ ಅದಕ್ಕೆ ನಾವು ಶಿಫಾರಸಿನ ಪ್ರಕಾರ ಪಲ್ಸ್ ಮ್ಯಾಜಿಕ್ ಅಂತಕ್ಕಂಥದ್ದನ್ನು ಸಿಂಪಡಣೆ ಮಾಡಬೇಕು. ಆಮೇಲೆ ಅದ್ರ ಜೊತೆಯಾಗಿ ಕೀಟನಾಶಕಗಳು, ಅಕಸ್ಮಾತ್ ಏನಾದ್ರು ಹುಳ ಕಂಡು ಬಂದಪ್ಪ ಅಂದ್ರೆ ಕೀಟನಾಶಕಗಳು ಒಂದು ಸಿಂಪಡಣೆ ಮಾಡಬೇಕು ಸರ್. ಪ್ರಮುಖವಾಗಿ ನಮ್ದೇನಾಗಿದೆ ಎರಡು ಬಹಳ ಅಷ್ಟೊಂದು ಇದು ಇರ್ಲಾರ್ದಕ್ಕೆ ಜೈವಿಕವಾಗಿ ಇರ್ತಕ್ಕಂಥ ಕೀಟನಾಶಕಗಳ ಸಿಂಪಡಣೆ ಮಾಡಿದ್ರು ಒಳ್ಳೇದು ಸರ್. ಅದಕ್ಕೆ ಅಂತಂದ್ರೆ ಜೈವಿಕವಾಗಿ ಯಾವ್ಯಾವ ಮಾಡ್ಬೇಕಂತ್ರಿ? ಜೈವಿಕವಾಗಿ ಇರ್ತಕ್ಕಂಥದ್ದು ಬ್ಯೂರಿಯಾ ಬ್ಯಾಸಿಯಾನ ಅಂತ ಹೇಳಿ ಒಂದಿದೆ ಸರ್, ಜೈವಿಕ ಶಿಲೀಂಧ್ರ ನಾಶಕ. ಲೆಕಾನಿಸಿಲಿಯಂ ಲೆಕಾನಿ ಅಂತಕ್ಕಂಥದ್ದು ಒಂದು ಶಿಲೀಂಧ್ರ ನಾಶಕ ಬರುತ್ತೆ ಸರ್. ಅಂದ್ರೆ ಶಿಲೀಂಧ್ರ ಕೀಟನಾಶಕ ಸರ್. ಅಂದ್ರೆ ಇವುಗಳನ್ನು ನಾವು ಸಿಂಪಡಣೆ ಮಾಡಿದ್ವಿ ಅಂದ್ರೆ ಕೀಟಗಳ ಮೇಲೆ ಎಲ್ಲ ಶಿಲೀಂಧ್ರ ಹಚ್ಚಿ ಕೀಟಗಳನ್ನೇ ನಿರ್ವಹಣೆ ಮಾಡ್ಲಿಕ್ಕೆ ಕೆಲಸ ಮಾಡುತ್ತೆ ಸರ್. ಏನು ಈಗ ಸೂಕ್ತವಾದ ಕಾಲ ಅಂದ್ರೆ ಸರ್, ಸ್ವಲ್ಪ ತಂಪು ಬಂದು ಅದೇ ಸರ್, ಅಷ್ಟು ಫುಲ್ ಬಿಸಿಲು ಬೀಳ್ತಾ ಇಲ್ಲ. ಇಂತಹ ಸಮಯದಲ್ಲಿ ಸಂಘಸ್ ಬೆಳಿಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಅದಕ್ಕೆ ನಾವು ಅಂತ ಫಂಗಸ್ ನಾವು ಸಿಂಪಡಣೆ ಮಾಡಿದೀವಪ್ಪ ಅಂತಂದ್ರೆ ಜೈವಿಕವಾಗಿ ನಿಯಂತ್ರಣ ಆದಂಗೆ ಆಗ್ತದೆ ಅಂತ ಹೇಳಿ ಸರ್. ಮತ್ತೆ ಕೀಟನಾಶಕಗಳನ್ನ ಮಾಡಬೇಕು ಅಂತಂದ್ರೆ ಯಾವ್ಯಾವ ಹೊಡಿಬೇಕಂತ? ಕೀಟನಾಶಕಗಳು ಮಾಡಬೇಕಾಗಿದ್ರೆ ಅಂತರ್ವರ್ತಿ ಕೀಟನಾಶಕಗಳನ್ನು ಮಾಡಬೇಕಾಗ್ತದೆ. ಡೈಮಿಥೈಲೇಟ್ ಅಂತ ಹೇಳಿ ಬರ್ತಕ್ಕಂಥದ್ದು 1.75 ml ಮಾಡ್ಬೇಕು ಸರ್. ಇಲ್ಲಪ್ಪ ಅಂತಂದ್ರೆ ನಮ್ಗೆ ಥೈಯೋಮೆಥಾಕ್ಸಾಮ್ ಅಂತಕ್ಕಂಥದ್ದು 0.5 g ಪ್ರತಿ ಲೀಟರ್ ನೀರಿಗೆ ಮಾಡ್ಬೇಕು ಸರ್. ಆಮೇಲೆ ಇವನ್ ಮೊನೊಕೋಟೋಪಸ್ 1.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡ್ಬೋದು ಸರ್. ಒಂದೇನ್ ನೆನ್ಪಿಟ್ಕೋಬೇಕು ರೈತ ಬಂದವರು ಅಂದ್ರೆ ಇದ್ರ ಜೊತೆ ಅಂಟ್ ಹಾಕ್ಬೇಕು ಸರ್. ಸ್ಟಿಕ್ಕರ್ ಅಂತ ಸಿಕ್ತ ಸರ್ ಮಾರ್ಕೆಟಲ್ಲಿ, ಅಂಟ್ ಅಂದ್ರೆ ಅಂಟಲ್ಲ ಸ್ಟಿಕ್ಕರ್ ಅಂತ ಸಿಕ್ತ ಸರ್. ಆ ಸ್ಟಿಕ್ಕರ್ ಸ್ಪೆಂಡರ್ ಅಂತಾರೆ ಸರ್, ಅದಕ್ಕೆ ಉಪಯೋಗ ಮಾಡ್ಕೋಬೇಕು ಸರ್. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿದ್ರು ಸರ್. ಸ್ಟಿಕ್ಕರ್ ಸ್ಪ್ರೆಡರ್ ಎರಡ್ ಅಂದ್ರೆ ಎರಡರ ಯಾವ್ದಾರ ಒಂದು ಉಪಯೋಗ ಮಾಡೋದು ನಡೀತದೆ? ಸ್ಟಿಕ್ಕರ್ ಸ್ಪ್ರೆಡರ್ ಕೂಡಿಗೆ ಬರ್ತದೆ ಸರ್. ಓ, ಎರಡು ಸೇರಿ ಸ್ಟಿಕ್ಕರ್ ಅಂಡ್ ಸ್ಪ್ರೆಡರ್ ಅಂತಾರೇನ್ರಿ ಅದಕ್ಕೆ? ಅಂದ್ರೆ ಮಳೆ ಬಂದ್ರೆ ತೊಳ್ಕೊಂಡು ಹೋಗೋದಿಲ್ಲ, ಇಲ್ಲ ಆಗೋದಿಲ್ಲ, ಸರಿಯಾಗಿ ಮೆತ್ಕೊಂಡ್ ಬಿಡುತ್ತೆ ಅಂತ ಸರ್. ತೆಗಡಿ ಸರ್, ಇನ್ನೊಂದೇನಂತಂದ್ರೆ ನಾವು ಕಳೆದ ಕೆಲವು ವರ್ಷಗಳಿಂದ ಏನ್ ನೋಡ್ಲಿತ್ತೀವಿ ಅಂತಂದ್ರೆ ಈ ಸಾವಯವ ಪದ್ಧತಿ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ಲಿತ್ತದ. ಸಾಕಷ್ಟು ಜನ ರೈತರು ಸಾವಯವದ ಕಡೆಗೆ ಬರ್ಲಿತ್ತಾರಂತಂದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸ್ತದ. ತಮ್ಮ ಒಂದು ಅನಿಸಿಕೆ ಒಳಗ, ತಮ್ಮ ಒಂದು ಅನುಭವದೊಳಗ ಬರೋ ವರ್ಷಗಳಲ್ಲಿ ಈ ಸಾವಯವ ಒಂದು ಬೇಸಾಯಕ್ಕೆ, ಸಾವಯವ ಒಂದು ಉತ್ಪನ್ನಗಳಿಗೆ ಯಾವ ರೀತಿ ಒಂದು ಬೇಡಿಕೆ ಹೆಚ್ಚಾಗಬಹುದಂತ್ರಿ? ಸರ್, ಏನಾಗ್ತದೆ ಅಂದ್ರೆ ಬರೋ ದಿನಗಳಲ್ಲಿ ಅದ್ರ ಬೇಡಿಕೆ ಹೆಚ್ಚಾಗುದಂತೂ ಶತಸಿದ್ಧ ಅನ್ನಿಸ್ತೈತೆ. ಸಾಕಷ್ಟು ನಾವು ನೋಡ್ತಿದ್ದೇವೆ ರಾಸಾಯನಿಕಗಳಿಂದ ಆಗ್ತಕ್ಕಂತ ದುಷ್ಪರಿಣಾಮಗಳು, ಆಮೇಲೆ ಏನ ವಾತಾವರಣದಲ್ಲಿ ಏನಾಗ್ತೈತಿ, ನಮ್ಮ ದೇಹದ ಮೇಲೆ ಏನಾಗ್ತೈತಿ ಅಂತಕ್ಕಂಥದ್ದು ಸರ್. ಸಾಕಷ್ಟು ಈಗ ನಾವು ಮೊದ್ಲಿಂದ ಇಲ್ಲಿಂದ ನೋಡ್ಕೊತ ಬಂದಿರಪ್ಪ ಅಂದ್ರೆ ಪ್ರತಿಯೊಬ್ಬರಲ್ಲಿನೂ ಒಂದು ಅರಿವು ಮೂಡಿದೆ ಸರ್. ನಿಮ್ಮ ಮಾಧ್ಯಮಗಳ ಮುಖಾಂತರ ಆಗ್ಲಿ, ಪತ್ರಿಕೆಗಳ ಮುಖಾಂತರ ಆಗ್ಲಿ, ಈಗ ಎಲ್ಲರೂ ಒಬ್ಬರಿಗೊಬ್ಬರು ಗೊತ್ತಾಗೋದ್ರಿಂದನೂ ಬಹಳಷ್ಟು ಒಂದು ಅವೇರ್ನೆಸ್ ಆಗಿದೆ ಸರ್. ಅದಕ್ಕಾಗಿನೇ ಇಂಥ ಒಂದು ನಾವು ನಮ್ಮ ಸಂಶೋಧನೆಯಲ್ಲೂ ಒಂದು ಹೆಚ್ಚಿಗೆ ಪ್ರಗತಿ ಆಗಿದೆ ಸರ್. ಸಾವಯವದಲ್ಲಿ ಇವನ್ ನಾವು ಗೊಬ್ಬರ ಮಾಡ್ತಕ್ಕಂಥ ಪದ್ಧತಿ ಆಗ್ಲಿ ಅಥವಾ ಕೀಟನಾಶಕಗಳನ್ನು ತಯಾರು ಮಾಡ್ತಕ್ಕಂಥ ಪದ್ಧತಿ ಆಗ್ಲಿ, ಸಾವಯವ ಒಳಗ ಬಹಳಷ್ಟು ಒಂದು ಸಂಶೋಧನೆ ಮುಂದುವರೆದಿದೆ. ಆಮೇಲೆ ಸರಳವಾಗಿ ಸಿಗ್ತಕ್ಕಂಥದ್ದಾಗಿದೆ ಸರ್, ಅದು ಬಹಳ ಮುಖ್ಯ ಆಗಿದೆ ಸರ್. ಹೌದಲ್ರಿ, ಈ ಉದಾಹರಣೆಗಾಗಿ ನಿಮ್ ಜೈವಿಕ ಶಿಲೀಂಧ್ರ ಬೇಕಪ್ಪ, ಒಂದು ಕೀಡಿಗಳಿಗೆ ಒಂದು ನಿಯಂತ್ರಣ ಮಾಡ್ಲಿಕ್ಕೆ ಬೇಕು ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗುತ್ತೆ ಸರ್. ರಸ ಇರುವ ಕೀಟಗಳಿಗೆ ನಿಯಂತ್ರಣ ಮಾಡ್ಲಿಕ್ಕೆ ಬೇಕು ಅಂತಂದ್ರೆ ರಸ ಇರುವ ಕೀಟಗಳಿಗೆ ನಿಯಂತ್ರಣ ಮಾಡುವಂತ ಒಂದು ಸಿಲಿಂಡರ್ ನಮ್ಮಲ್ಲಿ ಸಿಗುತ್ತೆ ಸರ್. ಟ್ರೈಕೋ ಕಾರ್ಡ್ಸ್ ಬೇಕು ಅಂತ ಹೇಳಿದ್ರೆ ಒಂದು 4 D ಕೊಡು ಅಂತ ಹೇಳಿದ್ರೆ ನಾವು ತಯಾರು ಮಾಡಿ ಕೊಡ್ಬೇಕಂತ ಒಂದು ಕೆಲಸ ಮಾಡ್ತೀವಿ. ಹಂಗಾಗಿ ಇದಕ್ಕೆ ಅವೇರ್ನೆಸ್ ಆಗಿ ಜಾಸ್ತಿ ಜನಕ್ಕೆ ಒಂದು ಡಿಮ್ಯಾಂಡ್ ಅಂದ್ರೆ ಬರ್ತಾ ಇದೆ ಸರ್. ಅದಕ್ಕೆ ಬೇಡಿಕೆ ಬಹಳಷ್ಟು ಐತೆ ಅಂದ್ರೆ ತಪ್ಪಾಗಂಗಿಲ್ಲ ಸರ್. ಮುಂದಿದ್ದು ಫ್ಯೂಚರ್ ಇದೆ ಸರ್. ಅಂದ್ರೆ ಬರೋ ದಿನಗಳಲ್ಲಿ ಸಾವಯವ ಒಂದು ಒಕ್ಕಲ್ತನಕ ಸಾವಯವ ಉತ್ಪನ್ನಗಳಿಗೆ ಸಾಕಷ್ಟು ಒಂದು ಬೇಡಿಕೆ ಅದ. ಈ ನಿಟ್ಟಿನೊಳಗ ನಮ್ಮ ರೈತರು ವಿಚಾರ ಮಾಡ್ಬೇಕಂತ ತಾವು ಹೇಳಿದ್ದೀರಿ. ಹೌದು ಸರ್, ಹೌದು ಸರ್. ತಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಒಂದು ಸಾವಯವಕ್ಕೆ ಒತ್ತು ಕೊಡುವಂತ ಒಂದು ತಾಕುಗಳಾಗ್ಲಿ ಅಥವಾ ಅಲ್ಲಿರುವಂತಹ ಡೆಮಾನ್ಸ್ಟ್ರೇಷನ್ಸ್ ಇಂಥವೇನಾದ್ರೂ ಅದಾವಂತ ಮತ್ತೆ? ಇಲ್ಲಿ ನಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹಲವಾರು ತಾಕುಗಳಿದಾವೆ ಸರ್. ನಾವು ಅಂದ್ರೆ ಉದಾಹರಣೆಗೆ ಹೇಳ್ಬೇಕಾಗಿದ್ದಾರೆ ತೊಗರಿ ಬೆಳೆಯೊಳಗೆ, ಇದ್ರೊಳಗೆ ನಾವು ಜೀವಾಮೃತ ಬೆಳೆಸಿ, ಬೀಜಾಮೃತ ಬೆಳೆಸಿ, ಜನ ಜೀವಾಮೃತ ಬೆಳೆಸಿ ಎಂದು ಆಗ್ತಕ್ಕಂಥ ಪೌಷ್ಟಿಕಾಂಶಗಳು ಒದಗಿಸುವಂತವು. ಆಮೇಲೆ ಕೀಟ ನಿರ್ವಹಣೆ ಒಳಗೆ ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ ಇಂಥವುಗಳನ್ನು ಉಪಯೋಗ ಮಾಡಿ ಕೀಟಗಳ ನಿರ್ವಹಣೆ ಮಾಡಿದ್ದು, ಇದ್ರ ಜೊತೆ ಜೊತೆಯಾಗಿ ರಾಸಾಯನಿಕ ಗೊಬ್ಬರ ಹಾಕಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡಿ ಇದನ್ನು ಕೂಡ ನೋಡ್ಲಿಕ್ಕೆ ಸಿಗ್ತದಲ್ಲಿ. ಇದು ಬಹಳ ಮುಖ್ಯ ಸರ್. ಈಗ ಬರೀ ನಾವು ಸಾವಯವದ ಒಂದೇ ತಾಕ ಇತ್ತು ಅದು ಬೇರೆ ಕಡೆ ಇತ್ತು ಅಂದ್ರೆ ಗೊತ್ತಾಗಂಗಿಲ್ಲ ಸರ್. ಎರಡು ಆಜುಬಾಜು ಇದ್ದಾಗ ಮಾತ್ರ ಗೊತ್ತಾಗ್ತವೆ ಇಂಥ ತಾಕಗಳು ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಇದಾವೆ. ಅಂತಂದ್ರೆ ನಮ್ಮ ರೈತ ಬಂಧುರು ಆಸಕ್ತಿ ಉಳಂತರು ನಿಮ್ಮ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಟ್ರೆ ಇವೆಲ್ಲ ನೀವು ತೋರಿಸ್ತೀರ ಅವರಿಗೆ? ಹೌದೌದು ಸರ್, ನಿಶ್ಚಯವಾಗಿ ಸರ್. ದಯವಿಟ್ಟು ಭೇಟಿ ಕೊಡ್ಬೇಕು. ಇನ್ನೂ ಹೆಸರಿನ ತಾಕಗಳಿದಾವೆ ಸರ್, ತೊಗರಿ ತಾಕಗಳಿದಾವೆ. ತೊಗರಿ ಇನ್ನೊಂದ್ ಸ್ವಲ್ಪ ಲೇಟ್ ಆದ್ರೆ ನಡೀತಾರೆ. ಹೆಸರಿನ ತಾಕಗಳನ್ನ ನೋಡುವಂತ ರೈತರು ಬಂದು ನೋಡ್ಬೇಕು, ಬಂದು ನೋಡಬಹುದು ಈಗ ಅಂತ ಹೇಳಿ. ಯೂಸುಫ್ ಅಲಿ ಅವರು ಸರ್, ಈಗ ಹತ್ತಿ ಬೆಳೆದಿರುವಂತ ರೈತರು ಹತ್ತಿ ಒಳಗ ಈ ಕಳೆ ನಿರ್ವಹಣೆ ಬಹಳಷ್ಟು ಸಮಸ್ಯೆ ಆಗಿದೆ ಅಂತಂದ್ರೆ ಕಳೆದ ಕೆಲವು ದಿವಸಗಳಿಂದ ಕಂಟಿನ್ಯೂಸ್ ಆಗಿ ಮಳೆ ಬಂತು, ಮೋಡ ಕವಿದ ವಾತಾವರಣದ ಈ ಒಂದು ಸಮಯದೊಳಗ ಯಾವ ಯಾವ ಒಂದು ಹತ್ತಿ ಹಂತದೊಳಗ ಹತ್ತಿ ಬೆಳೆಯೊಳಗ ಈ ಕಳೆಗಳ ನಿರ್ವಹಣೆ ಮಾಡಬೇಕು ಮತ್ತು ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ರೆ ಒಂದು ಇಳುವರಿ ತಗೊಳಿಕ್ ಬರ್ತಂತ್ರಿ ಚಲೋತ್ನಾಗಿ? ಸರ್, ಈಗ ಹೇಳಿದಂತೆ ನೀವು ಹೇಳಿದಂತೆ ಮಳೆ ಬಹಳಷ್ಟು ಆಗಿರೋದ್ರಿಂದ ರೈತರಿಗೆ ಯಾರಿಗೆ ಒಡೆದಾಗ ಹೋಗ್ಲಕ್ ಆಗಿರ್ತದೆ. ಅದಕ್ಕೋಸ್ಕರ ಎಲ್ಲ ಕಡೆ ಸ್ವಲ್ಪ ಕೊಳೆರ ಸಂಖ್ಯೆ ಹೆಚ್ಚಾಗಿದೆ. ಈಗ ಒಂದ್ 2-3 ದಿವಸದಿಂದ ಹೊರಬಿದ್ದಿದೆ. ಆಮೇಲೆ ಸ್ವಲ್ಪ ಒಳಗ್ ರೈತರು ಹೋಗ್ತಾ ಇದಾರೆ. ಇಂಥ ಸಮಯದಲ್ಲಿ ರೈತರು ಕುಂಟು ಹಾಕ್ಬೇಕು ಒಂದ್ ಅಂದ್ರೆ ಇದು ಆಮೇಲೆ ಕೈಗಳು ಅಂತ ಮಾಡಬಹುದು, ಅಂದ್ರೆ ಕೈಲಿಂದ ಕಸ ತೆಗಿಲಿಲ್ಲ ಕಸಿದ್ರು. ಲಾಸ್ಟ್ ಕೊನೆ ಹಂತ ಅದು ಆಗ್ತಾ ಇಲ್ಲ, ಲೇಬರ್ ಪ್ರಾಬ್ಲಮ್ ಆಗ್ತಿದೆ, ಆಮೇಲೆ ಸಿಕ್ತ ಇಲ್ಲ, ಲೇಬರ್ ಸ್ಕಿಲ್ಸಿಟಿ ಇದೆ ಅಂದಾಗ ಅವಾಗ ಅವ್ರ ರಾಸಾಯನಿಕ ಪದ್ಧತಿ ಆದಂತ ಈ ಕಳೆನಾಶಕ ಬಳಕೆ ಮಾಡ್ಬೋದು. ಕಳೆನಾಶಕಗಳಲ್ಲಿ ಏನಾಗುತ್ತಾರೆ, ಲಿಕ್ವಿಡ್ ಮ್ಯಾಕ್ಸ್ ಅಂತ ಬರುತ್ತೆ, ಅದು 450 ml ಔಷಧಿಯನ್ನು 200 ಲೀಟರ್ ನೀರೊಳಗೆ ಹಾಕೊಂಡು ಅದ್ರ ಜೊತೆ ಸರ್ ಆಗಲೇ ಹೇಳಿದಂಗೆ ಸ್ಟಿಕ್ಕರ್ ಮಿಕ್ಸ್ ಮಾಡ್ಕೊಂಡು ಅವ್ರು ಸಿಂಪ್ಟಮ್ ನೋಡಿದ್ರೆ ಹತ್ತಿಗೆ ಏನು ಆಗ್ಲಾರ್ದೇನೆ ಕಸವನ್ನು ಕಂಟ್ರೋಲ್ ಮಾಡಬಹುದು ಸರ್. ಇದ್ರೊಳಗೆ ಎರಡು ಎರಡು ತಿನ್ನ ಕಸ ಕಂಟ್ರೋಲ್ ಆಗುತ್ತೆ ಸರ್. ಒಂದು ಏದಲ್ಲಿ ಕಸ ಅಂದ್ರೆ ಕರಿಕಿ ಜೋತಿ ತರ ಇಲ್ಲ ಸರ್. ಈಗ ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ರಿ ಮತ್ತೆ ಸರ್. ನಾವು ಪೋಷಕಾಂಶಗಳ ನಿರ್ವಹಣೆ ಅಂದ್ರೆ ಬಹಳಷ್ಟು ರೈತರು ಬಿತ್ತು ಮುಂದ ಏನ ಡಿ ಎ ಪಿ ಕೊಟ್ಟಿದ್ರೆ ಬಹಳಷ್ಟು ಚೆನ್ನಾಗ, ಯಾರು ಡಿ ಎ ಪಿ ಕೊಟ್ಟಿಲ್ಲ ಅಥವಾ ಯೂರಿಯಾ ಹಾಕಿಲ್ಲ ಅಂದಾಗ ಅಂತ ರೈತರು 15-25-30 ದಿವಸ ಆದಂತ ಬೆಳೆಗೆ ಅವ್ರ ಏನ್ ಮಾಡ್ಬೇಕಂತ ಸರ್, ಒಂದ್ ಚೀಲ ಡಿ ಎ ಪಿ, ಒಂದ್ 1/4 ಚೀಲ ಎಂ ಓ ಪಿ ಪ್ಲಸ್ 1/4 ಚೀಲ ಯೂರಿಯಾ ಸರ್. ಇದ್ರ ಜೊತೆ ಎರೆಹುಳ ಗೊಬ್ಬರ ಒಂದ್ 5-10 ಕೆಜಿ ತಗೊಂಡು ಅದ್ರೊಳಗೆ 10 ಕೆಜಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಮಿಕ್ಸ್ ಮಾಡಿ ಅವರು ಈ ಹತ್ತಿ ಬೆಳೆಗೆ ಸುತ್ತ ಅದ್ರ ಸುತ್ತಮುತ್ತ ಅಥವಾ ಬುಕ್ ಒಳಗೆ ಹಾಕಿ ನಾವ್ ಕೊಟ್ರೆ ಅಂದ್ರೆ ಮೊದಲನೇ ಹಂತದಲ್ಲಿ ಇರುವಂತ ಪೋಷಕಾಂಶಗಳ ನಿರ್ವಹಣೆ ಅದಕ್ಕೆ ಹತ್ತಿಯಲ್ಲಿ ಮಾಡ್ದಂಗ ಆಗುತ್ತೆ. ಅದಾದ್ಮೇಲೆ ಮತ್ತೆ ಎಷ್ಟು ದಿವಸ ಆದ್ಮೇಲೆ ಮತ್ತೆ ಕೊಡ್ಬೇಕಾಗ್ತಂತ್ರಿ ಸರ್? 1 ತಿಂಗಳಾದ್ಮೇಲೆ ಮತ್ತೆ ನಾವ್ ಏನ್ ಮಾಡ್ಬೇಕಂದ್ರೆ 25 ಕೆಜಿ ಯೂರಿಯಾ ಮತ್ತೆ 25 ಕೆಜಿ ಎಂ ಓ ಪಿ ಈ ತರ ಒಂದೊಂದ್ ತಿಂಗಳಾದ್ಮೇಲೆ 3 ಸತ ಕೊಡ್ಬೇಕು ಸರ್. ಸರ್, ಇನ್ನೊಂದು ಹತ್ತಿ ಒಳಗ ಈ ಪಿಂಕ್ ಇದಕ್ಕೆ ತಿರುಗ್ತಲ್ಲ ಸರ್ ಎಲಿಗಳು, ಅದು ಪೋಷಕಾಂಶಗಳ ಕೊರತೆ ಅಂತ ಕೆಲವೊಂದ್ಸಲ ಆಗ್ತಲ್ಲ ಸರ್? ಅದು ಪಿಂಕ್ ಅಂದ್ರೆ ಸರ್ ಒಂದು ಪಿಂಕ್ ಬೋಲ್ವರ್ಮ್ ಅಂತ ಇದೆ, ಅದು ಹುಳದಿದು, ಇದ್ರೊಳಗ್ ಕೆಂಪ್ ಆಗ್ತದೆ ಸರ್, ಎಲಿ ಕೆಂಪಾಗೋದು, ಎಲಿ ಕೆಂಪ್ ಆಗುತ್ತೆ. ಇದು ಎಲಿ ಕೆಂಪ್ ಆಗ್ಲಕ್ಕಿನ್ನ 10 ಕೆಜಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಎರೆಹುಳ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಡೋದು ಸರ್ ಒಂದು. ಆಮೇಲೆ ಏನಾಗುತ್ತೆ ಸರ್, 65-75 ದಿವಸಗೆ ಶೇಕಡ 1 ಅಂದ್ರೆ 10 ಗ್ರಾಂ 1 ಲೀಟರ್ ನೀರಿಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತ ಸಿಗುತ್ತೆ. ಅದ್ರ ಜೊತೆ 10 ಗ್ರಾಂ 19-19 ಅನ್ನೋದು ಅಂತ ನೀರಿನಲ್ಲಿ ಕರಗುವಂತ ಗೊಬ್ಬರ, ಇವೆರಡು ಮಿಕ್ಸ್ ಮಾಡಿ ಸಿಂಪರಣೆ ಮಾಡ್ಬೇಕು. ಆಮೇಲೆ ಮತ್ ಅದೇ ಸಿಂಪರಣೆ 80-95 ದಿವಸಗೆ ಮತ್ತೆ 3ನೇ ಸಿಂಪರಣೆ ಆಗಿ 100-110 ದಿವಸಗೆ ಈ ರೀತಿ ಮಾಡಿದ್ರೆ ಈ ಎಲೆ ಕೆಂಪಾಗಕ್ಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಆರಾಮ್ಸಿ ಕಂಟ್ರೋಲ್ ಮಾಡಬಹುದು ಸರ್. ಹೌದಲ್ರಿ ಸರ್, ಒಂದ್ ವೇಳೆ ಈ ಎಲಿ ಕೆಂಪಾಗೋದು ಪೋಷಕಾಂಶ ಕೊಡ್ಲಿಲ್ಲ, ನಿರ್ವಹಣೆ ಆಗ್ಲಿಲ್ಲ ಅಂತಂದ್ರೆ ಇಳುವರಿ ಮೇಲೆ ಏನಾದ್ರೂ ಕೆಟ್ಟ ಪರಿಣಾಮ ಬೀಳ್ತಂತ್ರಿ? ಹೌದ್ ಸರ್, ಇದು ಏನಾಗುತ್ತಂದ್ರೆ ನಮ್ಮಲ್ಲಿ ಯಾವುದೇ ಬೆಳೆ ತನ್ನ ಆಹಾರ ಮಾಡ್ಬೇಕಂದ್ರೆ ಅದಕ್ಕೆ ಪತ್ರ ಹರಿತೋಬೇಕು. ಹೌದು, ಅದರಲ್ಲಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗುತ್ತೆ ಸರ್. ದ್ಯುತಿ ಸಂಶ್ಲೇಷಣೆಯಿಂದ ಆಹಾರ ಉತ್ಪಾದನೆ ಆಗಿ ಅದು ಗಿಡದೊಳಗೆ ಎಲ್ಲಾ ಕಡೆ ಸರಬರಾಜಾಗುತ್ತೆ. ಹೂ ಬಿಡುವ ಹಂತದಲ್ಲಿ ಅದು ಕೆಂಪಾಯ್ತಂದ್ರೆ ಅದ್ರ ಪತ್ರ ಹರಿತು ಹೋಗ್ಬಿಡುತ್ತೆ. ಹೋಗೋದ್ರಿಂದ ಏನಾಗತ್ತ ಅಂದ್ರೆ ಗಿಡ ತನ್ನ ಆಹಾರ ತಯಾರ ಮಾಡಂಗಿಲ್ಲ, ತಯಾರ ಮಾಡಲಿಲ್ಲ ಅಂದ್ರೆ ಅದು ಹೂ ಬಿಡಂಗಿಲ್ಲ ಅಥವಾ ಹೂ ಬಿಟ್ರೆ ಉಚ್ಚಂಗಿಲ್ಲ, ಉಚ್ಚಿದ್ರೆ ಅದು ಚಲೋ ಆಗಿ ಒಡಂಗಿಲ್ಲ. ಈ ರೀತಿಯಾಗಿ ಈ ಇಳುವರಿ ಮ್ಯಾಗ ಅದ್ರದ್ದು ದುಷ್ಪರಿಣಾಮ ಕಾಣಿಸ್ತದೆ ಅಂತಂದ್ರೆ ಅದಕ್ಕೆ ಪೋಷಕಾಂಶದ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನ ಕೊಡಬೇಕು, ಬಳಕೆ ಮಾಡ್ಬೇಕು ಅಂತ ತಾವ್ ಹೇಳಿದ್ದೀರಿ. ಹೌದು ಸರ್. ಶ್ರೀನಿವಾಸ್ ಅವ್ರೆ, ಈಗ ದ್ವಿದಳ ಧಾನ್ಯಗಳನ್ನೇನು ನಮ್ಮ ರೈತರು ಬೆಳೆದರ, ಈಗ ಪ್ರಸ್ತುತವಾಗಿ ಮಳೆ ಹೆಚ್ಚಾಗದ, ಈ ಮಳೆ ಹೆಚ್ಚಾದ ಟೈಮ್ನೊಳಗ ಯಾವ್ಯಾವ ಕ್ರಮಗಳನ್ನ ನಮ್ಮ ರೈತರು ಕೈಕೊಂಡ್ರ ಒಂದು ಒಳ್ಳೆ ಇಳುವರಿ ತೊಳಿಕೆ ಸಾಧ್ಯ ಆಗ್ತಂತ್ರಿ? ಖಂಡಿತವಾಗಿ ಸರ್, ಈಗ ಜುಲೈ ತಿಂಗಳಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಮಳೆ ಆಗಿರೋದ್ರೆ ಸರ್ ಮಳೆ ನೀರು ನಿಂತ್ಕೊಂಡ್ ನಿಂತಿರೋದ್ರೆ ಸರ್ ಈಗ 24 ಗಂಟೆನೂ ಮಳೆ ನಿಂತಿರೋದ್ರಿಂದ ಬೇರೆ ಕೊಳಿತಾವ್ ಸರ್, ಬೇರೆ ಕೊಳಿಬಿಟ್ಟು ಪೋಷಕಾಂಶಗಳು ಕೊರತೆ ಕಂಡು ಬರುತ್ತೆ ಸರ್. ಈ ಸಮಯದಲ್ಲಿ ನಾವು ನೀರು ನಿಂದ್ರೆ ಹಾಗೆ ಬತ್ತಿಗಳು ಮಾಡಬೇಕು ಸರ್, ಬತ್ತಿಗಳು ಮಾಡುವ ಮೂಲಕ ಹೆಚ್ಚಾದ ನೀರನ್ನು ಹೊರಗೆ ಹಾಕಬೇಕು ಸರ್. ತಕ್ಷಣ ನಂತರ ನಾವೇನ್ ಮಾಡ್ಬೇಕು ಸರ್, ಈಗ 10 ಕೆಜಿ ಯೂರಿಯಾ ಮಣ್ಣಿಗೆ ಸೇರಿಸ್ಬೇಕ್ರಿ. ಒಂದ್ ವೇಳೆ ಸ್ಪ್ರೇ ಮಾಡ್ಬೇಕಂದ್ರೆ 0.5% ಅಲ್ಲಿ ಅದನ್ನ ಸ್ಪ್ರೇ ಮಾಡ್ಬೇಕು, ಅದರಿಂದ ತಲೆಗಳು ಹಳದಿ ಬಣ್ಣದಲ್ಲಿ ಹಸಿರು ಬಣ್ಣ ತಿರುಗ್ತಾವ. ತೆಗಳಿ ಸರ್. ಸರ್, ಸರ್ ಈಗ ಹತ್ತಿ ಬೆಳೆದಿರುವಂತ ರೈತರು ಆಗಲೇ ನಾವು ಯೂಸುಫ್ ಅಲಿ ಜೊತೆಗೆ ಮಾತಾಡುವಾಗ ಏನ ಕೆಂಪ್ ಆಗ್ತದೆ ಎಲ್ಲಿ, ಅದ್ರ ಜೊತೆಗೆ ಪಿಂಕ್ ಬೋಲ್ವರ್ಮ್ ಅಂತ ಒಂದು ಬರುವಂತದ್ದು ನಾವು ಪ್ರತಿ ವರ್ಷ ನೋಡ್ತಾ ಇರ್ತೀವಿ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದೊಳಗೆ, ವಿಶೇಷವಾಗಿ ಯಾದಗಿರಿ ಜಿಲ್ಲೆಯೊಳಗೆ ಜಾಸ್ತಿ ಇರುವಂತದ್ದು ಹತ್ತಿ ಪ್ರದೇಶ. ಈ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ನಾವು ನಿರ್ವಹಣೆ ಮಾಡಿದ್ರೆ ಈ ಪಿಂಕ್ ಬೋಲ್ವರ್ಮ್ ಬರೋದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಅದಂತ್ರೇನ್ರಿ? ಸಾಧ್ಯ ಇದೆ ಸರ್, 100%-100% ಸಾಧ್ಯ ಇದೆ ಸರ್. ನಾವು ಮೊಟ್ಟ ಮೊದಲದ್ದು ಏನ್ ಮಾಡ್ಬೇಕಂದ್ರೆ ಸರ್, ಇದು ಪಿಂಕ್ ಬೋಲ್ವರ್ಮ್ ಅಂತ ಅಂತಂದ್ರೆ ಇದೊಂದು ಪತಂಗ ಜಾತಿಗೆ ಸೇರಿದಂತ ಕೀಟ ಸರ್. ಇದು ಏನ್ ಮಾಡ್ತದೆ ಸರ್, ಇದು ನಮ್ದು ಕಾಯಿ ಆಗೋಕ್ಕಿಂತ ಮುಂಚಿತವಾಗಿ ಹೂವ ಒಳಗೆ ಏನೇ ನಮ್ದು ಪೊಲ್ಲನ್ಸ್ ಇರ್ತಿತ್ತಲ್ಲ ಸರ್, ಅವು ಇದು ಒಂದು ಬಾಧೆ ಆಯ್ತಂದ್ರೆ ಹೂ ತೆಗೆಯಂಗಿಲ್ಲ ಸರ್, ಅಲ್ಲೇ ಗುಂಡಾಗಿ ಅಲ್ಲೇ ಮುಟ್ರಾದಂಗ ಆಗ್ತದೆ ಸರ್, ಅದೊಂದು ಲಕ್ಷಣ ಸರ್. ಆಮೇಲೆ ಸಣ್ಣ ಕಾಯಿ ಆದಾಗ ಮ್ಯಾಗ್ ಕರಿ ಚುಕ್ಕಿ ಆದಂಗ ಆಗ್ತದೆ ಸರ್, ಅಂದ್ರೆ ಅಲ್ಲಿ ತತ್ತಿಟ್ಟು ಒಳಗಡೆ ಕಿಡಿ ಹೋಗಿರ್ತದೆ ಸರ್, ಇದು ಎರಡನೇ ಲಕ್ಷಣ ಸರ್. ಮೂರನೇದ್ದು ಅಂತ ಕಾಯಿ ತೆಗೆದು ನೋಡಿದೇವಪ್ಪ ಅಂದ್ರೆ ಒಳಗೆ ಬಿಳಿ ಹುಳ ಇರ್ತದೆ ಸರ್, ಒಂದನೇ ಅಥವಾ ಎರಡನೇ ಹಂತ ಬಿಳಿ ಕಲರ್ ಸರ್. ಆಮೇಲೆ ಮೂರನೇ ಹಂತಕ್ಕೆ ಪಿಂಕ್ ಬಣ್ಣ ಆಗತ್ತೆ ಸರ್, ಅದಕ್ಕೆ ಒಂದು ನಾವು ಏನ್ ಕರಿತೀವಿ ಪಿಂಕ್ ಬೋಲ್ವರ್ಮ್ ಅಥವಾ ನಮ್ದು ಇದ್ರದ್ದು ಬೋಲ್ವರ್ಮ್ ಅಂತ ಗುಲಾಬಿ ಕಾಯಿ ಕೊರಕ ಅಂತೇಳಿ ಕರಿತೇವೆ ಸರ್. ಅದಕ್ಕೆ ಇದು ಕಾಯಿ ಒಳಗೆ ಬೀಜ ತಿನ್ನೋದ್ರಿಂದ ಏನಾಗುತ್ತೆ ಬಹಳಷ್ಟು ಒಂದು ಹಾನಿ ಆಗುತ್ತೆ ಸರ್. ಆಮೇಲೆ ನಮಗ ಡೈರೆಕ್ಟ್ಲಿ ಔಷಧ ಹತ್ತೋದು ಬಹಳ ಕಠಿಣ ಸರ್. ಅದಕ್ಕೆ ನಾವು ಸಮಗ್ರವಾದ ನಿರ್ವಹಣೆ ಮಾಡತಕ್ಕಂತ ಪದ್ಧತಿ ಮಾಡ್ಬೇಕಾಗಿದ್ರೆ ಫಸ್ಟ್ ಮೋಹಕ ಬಲೆಗಳನ್ನ ಹಾಕ್ತಕ್ಕಂತ ಕೆಲಸ ಮಾಡ್ಬೇಕು ಸರ್. ಪ್ರತಿ ಎಕರೆಗೆ ಎರಡು ಮೋಹಕ ಬಲೆಗಳನ್ನ ಹಾಕ್ಬೇಕು ಸರ್. ಅಲ್ಲಿ ಕಂಟಿನ್ಯೂಸ್ ಆಗಿ ಐದು ಪತಂಗ ಮೂರು ದಿವಸವರೆಗೆ ಬಿದ್ದುವಪ್ಪ ಅಂದ್ರೆ ಆರ್ಥಿಕ ನಷ್ಟ ರೇಖೆ ದಾಟೈತಿ ಅಂತ ಹೇಳ್ಬೋದು ಒಂದೇ ಪದ್ಧತಿ. ಎರಡನೇದ್ದು ಅದು ಸಣ್ಣ ಸಣ್ಣ ಕಾಯಿ ಆಗಿದ್ದುವಪ್ಪ ಅಂದ್ರೆ ತೆಗೆದು ಅದ್ರ ಒಳಗಿನ ತೆಗೆದು ನೋಡಿದೆವಪ್ಪ ಅಂದ್ರೆ ಒಳಗೆ ಬಿಳಿ ಬಿಳಿ ಹುಳ ಕಾಣಾಕತ್ತಿದ್ವು ಅಂತ ಹೇಳಂತಂದ್ರೆ ಸರ್ ಒಂದನೇ ಎರಡನೇ ಅಂತಿದ್ವು ಹಾಳೆ. ಅರವತ್ತು ಕಾಯಿ ತೆಗೆದೇವು ಅಂದ್ರೆ ಒಂದು ಇಪ್ಪತ್ತು ಕಾಯಿ ಒಳಗೆ ಅಂತ ಹುಳ ಕಾಣಿಸ್ಬೇಕು, ಹಂಗ ಅದು ಅಂದ್ರೂ ಆರ್ಥಿಕ ನಷ್ಟ ರೇಖೆ ದಾಟೈತಿ ಅಂತ ಸಿಗೋದು ಸರ್. ಅದಕ್ಕೆ ನಾವು ಸಿಂಪಡಣೆ ಕೈಗೊಳ್ಬೇಕಾಗಿತ್ತಪ್ಪ ಅಂತಂದ್ರೆ ಸ್ಪರ್ಶ ಕೀಟನಾಶಕಗಳು ಬಹಳ ಅಂದ್ರೆ ಉಪಯುಕ್ತ ಕಾರ್ಯ ಆಗಿದ್ದು, ಒಂದು ಲ್ಯಾಮ್ಡಾ ಸೆಲೆಥ್ರಿನ್ ಅಂತಕ್ಕಂತ ಒಂದು ಕೀಟನಾಶಕ ಶಿಫಾರಸು ಮಾಡಿದೆ ಸರ್ ಇದಕ್ಕೆ, ಅಥವಾ ಪ್ರೊಫೆನಫಾಸ್ ಅಂತಕ್ಕಂತ ಕೀಟನಾಶಕ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾವು ಅಲ್ಲಲ್ಲಿ ಮೋಹಕ ಬಲೆಗಳನ್ನ ಹಾಕಿ ಅಂದ್ರೆ ನೋಡ್ಕೋತಿರ್ಬೇಕು ಸರ್, ಇದ್ರಿಗೆ ಪತಂಗ ಬರ್ತಾವೋ ಹೋಗ್ತಾವೋ ಅಂತ ಹೇಳಿ ಆ ತರ. ಆಮೇಲೆ ಜಿನ್ನಿಂಗ್ ಗಿನ್ನಿಂಗ್ ಮಾಡಿದ್ದು ಏನು ಉದಿರ್ತದಲ್ಲ ಸರ್ ಹತ್ತಿ, ಅದನ್ನೆಲ್ಲ ನಾಶ ಮಾಡತಕ್ಕಂತ ಒಂದು ಕೆಲಸ ಮಾಡಬಹುದು. ಹಂಗ ಒಂದ್ ಕಡೆ ಇಡಬಾರ್ದಲ್ಲಿ ಒಂದು ಕೋಶಗಳು ಪತಂಗ ಆಗಿ ಮತ್ ಹೊರಗ್ ಬರ್ತಾವ ಮತ್ ಹತ್ತಿ ಇಡ್ತೇವೆ ಸರ್, ಅದು ಅಲ್ಲೇ ಮೇನ್ ಸೋರ್ಸ್ ಸರ್ ಅದು. ಅದಕ್ಕೆ ನಾವು ಹೋಸಲ ಇದ್ದಿದ್ದು ಜಿನ್ನಿಂಗ್ ಇದ್ದು ಕಟ್ಟಿಗೆ ಅಲ್ಲೇ ಹೋಗದೆ ಆ ಹತ್ತಿ ಅಲ್ಲೇ ಹೋಗದೆ ಎಲ್ಲ ಮಾಡಬೇಕಪ್ಪ ಅಂದ್ರೆ ಅಲ್ಲಿದಿಂದ ಒಂದು ಪ್ರಸಾರ ಆಗ್ತದೆ ಸರ್, ಅದಕ್ಕೆ ನಾವು ಅದನ್ನು ನಿರ್ವಹಣೆ ಮಾಡಬೇಕು. ಹೌದಲ್ರಿ, ಇದು ಮುಖ್ಯ ಸರ್. ಇನ್ನೊಂದು ತಾವು ಕೇಳಿದ್ರಿ ಸರ್, ಈ ಕೆಂಪು ಎಲಿ ಆಗ್ತಾವ ಅಂತ ಹೇಳಿ ಸರ್. ಹೌದು, ಎಲಿನೂ ಕೆಂಪು ಆಗ್ತಾವ ಸರ್. ಎಲಿ ಕೆಂಪಾಗ್ಲಕ್ಕ ಒಂದು ಮೂರು ತರದ ಒಂದು ಕಾರಣಗಳದಾವ ಅಂತ ಹೇಳ್ಬೇಕು ಸರ್. ಮೊಟ್ಟ ಮೊದಲದ್ದು ಎಲಿ ಕೆಂಪಾಗಿ ಅಂದ್ರೆ ಏನು ಮುಟ್ರ ಆಗಿರಂಗಿಲ್ಲ ಸರ್, ಅದು ಫುಲ್ ಕೆಂಪಾಗಿರ್ಬೇಕು. ಹಂಗಿತ್ತಂದ್ರೆ ಅದಕ್ಕೆ ಪೋಷಕಾಂಶಗಳ ಕೊರತೆ ಅಂತ ಹೇಳ್ಬೇಕು. ಮ್ಯಾಗ್ನೀಷಿಯಂ ಸಲ್ಫೇಟ್ 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದು. ಅಕಸ್ಮಾತ್ ಎಲ್ಲಿ ಮುಟ್ರ ಆಗಿತ್ತಪ್ಪ ಅಂದ್ರೆ ಈಗ ಜಿಗಿ ಹುಳದ ಒಂದು ಬಾಧೆ ಆಗಿರ್ತಿತ್ತು, ಕೆಂಪಾಗಿರ್ತಿದ್ದು ಜಿಗಿ ಆಗಿರ್ತಿತ್ತು ಸರ್, ಅಂದ್ರೆ ಮುಟ್ರ ಆಗಿರ್ತಿತ್ತು ಸರ್. ಅದಕ್ಕೆ ನಮ್ ಡೈಮಿಥೋಯೇಟ್ ಅಂತಕ್ಕಂತ ಒಂದು ಕೀಟನಾಶಕ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ರೆ ಸಾಕಾಗುತ್ತೆ ಸರ್. ಹೌದಲ್ರಿ, ಹಾ ಸರ್. ಅದಕ್ಕೆ ರೈತ ಬಂದವ್ರು ಕನ್ಫ್ಯೂಷನ್ ಮಾಡ್ಕೋಬೇಡ ಸರ್, ಕೆಂಪಾಗಿತ್ತು ಅಂದ್ರೆ ಪೋಷಕಾಂಶಗಳು ಹೊಡೆದು ಅಥವಾ ಇದು ಮಾಡುದು ಆ ತರ ಮಾಡುದು, ಪಕ್ಕ ಇದು ಕೆಂಪಾಗಿತ್ತು ತಿಳ್ಕೊಂಡು ಒಂದು ಸಿಂಪಡಣೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಅಂದ್ರೆ ಅದಕ್ಕೆ ನಿಮ್ ಸಹಾಯ ಕೇಳಿದ್ರೆ ಚಲೋ ಆಗ್ತದೆ. ಫೋಟೋ ಹಾಕ್ಬೇಕು ಸರ್, ಇವ್ರು ವಾಟ್ಸ್ಆಪ್ ಒಳಗೆ ಫೋಟೋ ಹಾಕ್ತಕ್ಕಂಥದ್ದು ಒಂದು ಇಟ್ಕೋಬೇಕು ಸರ್. ಫೋಟೋ ಹಾಕಿದ್ರಂದ್ರೆ ನಾ ಹೇಳ್ತೇವೆ ಸರ್, ಅಂದ್ರೆ ಇಮಿಡಿಯೇಟ್ ಆಗಿ ಕೆಲವೊಂದ್ಸಲ ಹೆಂಗಾಗ್ತದೆ ಅಂದ್ರೆ ಫೋಟೋ ಹಾಕಿದ ತಕ್ಷಣನೇ ಮತ್ತೆ ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ ಸ್ವಲ್ಪ ಒಂದ್ 2 ತಾಸ ಟೈಮ್ ಕೊಡ್ಬೇಕು ಸರ್, ಒಂದೊಂದ್ಸಲ ನಮ್ಗೆ ಗೊತ್ತಿರ್ತೈತಿ, ಇಲ್ಲ ಕೇಳಿ ಹೇಳುವಂತಂದ್ರೆ ಆಗ್ತಿರ್ತೈತಿ, ಬೇರೆ ಕೆಲಸದೊಳಗೆ ಬೇರೆ ಕೆಲಸದಾಗನು ಇರ್ತೀವಿ, ಈ ತರ ಇರ್ತೈತಿ. ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಮೆಸೇಜ್ ಮಾಡೋಕ್ ಹೋಗ್ತು, ಅವಾಗ ಫೋನ್ ಮಾಡಿದ್ರೆ ಏನ್ರ ಹೇಳಿಕ್ ಸಾಧ್ಯ ಆಗ್ತದೆ. ಯೂಸುಫ್ ಅವರು, ಹಲೋ ಸರ್. ಸರ್, ಈಗ ಸದ್ಯ ಏನು ಕಂಟಿನ್ಯೂಸ್ ಆಗಿ ಮಳೆ ಬಂತು, ಈಗ ಸದ್ಯ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟದ ಓಕೆ, ಆದ್ರೆ ಈ ಮಳೆ ಕಂಟಿನ್ಯೂ ಬಂದಿರೋದ್ರಿಂದ ಕೆಲವೊಂದೇನು ನೀರ್ ನಿಂತಾವಲ್ಲ ಸರ್, ಕೆಲವೊಬ್ರು ರೈತರ ಹತ್ರ ಪೂರಾ ಬೆಳೆನೇ ನಾಶ ಆಗಿರೋದು ನಾವು ನೋಡ್ಲಿತ್ತೀವಿ. ಆಮೇಲೆ ಕೆಲವೊಬ್ರಿಗೆ ಕೆಲವೊಂದು ಕಾರಣಗಳಿಂದ ಬಿತ್ತನೆ ಮಾಡ್ಲಿಕ್ಕೆ ಆಗಿಲ್ಲ. ಇಂತ ಒಂದು ಸಂದರ್ಭದೊಳಗ ಸದ್ಯಕ್ಕೆ ಪರ್ಯಾಯ ಬೆಳೆಗಳು ಯಾವು ಇನ್ನು ಬೆಳಿಲಿಕ್ಕೆ ಸಾಧ್ಯದ, ಬಿತ್ತನೆಕ್ಕೆ ಸಾಧ್ಯದ ಅಂತ ಹೇಳ್ಬೋದ ಸರ್? ಹಾ ಸರ್, ಈಗ ಇಲ್ಲಿ ನಮ್ಮ ಕ್ಷೇತ್ರ ಅಂದ್ರೆ ಈ ಸೇಡಂ ಚಿತ್ತಾಪುರ ಒಳಗೆ ಇನ್ನ ಬಹಳಷ್ಟು ಜನ ರೈತರು ಅಂತಾರೆ, 40% ಬಿತ್ತನೆ ಆಗಿಲ್ಲ, ಬಿತ್ತಿದವ್ರದ್ದು ನೀವು ಹೇಳಿದಂಗೆ ನಾಶ ಆಗ್ಯವೆ ಅಥವಾ ಬಹಳಷ್ಟು ಗ್ಯಾಪ್ ಆಗೈತೆ. ಅಂತವ್ರ ರೈತರು ನಾ ತೊಗರಿನೇ ಹಾಕ್ತೇನೆ ಅಂದ್ರೆ ಇನ್ನೂ 4-5 ದಿವಸ ಒಳಗ ತೊಗರಿ ಅವ್ರು ಬಿದ್ಬೋದು, ಅಂದ್ರೆ ತೊಗರಿಗೆ ಬಿತ್ತನೆ ಇದು ಲಾಸ್ಟ್ ವೀಕ್ ಅಂತ ಹೇಳ್ಬೋದು ಸರ್. ಇಂತಲ್ಲಿ ಅವ್ರು ದೀರ್ಘಾವಧಿ ತಳಿಗಳಾದ JR 811 ಹಾಕೊಂಡ್ರೆ ಬಹಳಷ್ಟು ಉತ್ತಮ. ಆಮೇಲೆ ಯಾರು ಬಿತ್ತನೆ ಆಗಿಲ್ಲ ನಮ್ ತೊಗರಿ ಬೇಡ ಅಂತ ಬೇರೆ ಅಂದ್ರೆ, ಈಗ August 2nd ಪಕ್ಷದಿಂದ ಸೂರ್ಯಕಾಂತಿನ ಹಾಕೋಬಹುದು ಸರ್. ಅದು ಬಿಟ್ರೆ ಮೆಕ್ಕೆಜೋಳ ಹಾಕೋಬಹುದು, ಸಜ್ಜೆನು ಹಾಕೋಬಹುದು, ಅಂದ್ರೆ ತೊಗರಿ ಬಿಟ್ಟಿದ್ದು ಹಾಕೋಬಹುದು. ಇಲ್ಲ ನಮ್ಗೆ ಬೇಡ ಮೆಕ್ಕೆಜೋಳನು 3 ತಿಂಗಳು ಹೋಗ್ತಾರೆ, ಆಮೇಲೆ ಸಜ್ಜೆನ 3 ತಿಂಗಳು ಹೋಗ್ತಾರೆ, ನಮ್ಗೆ ಮುಂದಿನ ಬೆಳೆ ಬೇಕಾಗಿತ್ತು ಅಂದ್ರೆ ಅವ್ರು ಇನ್ನೊಂದ್ ಸ್ವಲ್ಪ 1 ತಿಂಗಳು ವೇಟ್ ಮಾಡಿದ್ರೆ ನಾವು ಹಿಂಗಾರಿ ಬೆಳೆಗಳಾದಂತಹ ಜೋಳ, ಸಜ್ಜಿ, ಕಡ್ಲೆ, ಕುಸುಬಿ, ಈ ತರ ಈ ಬೆಳೆಗೂ ನಾವು ಹೋಗ್ಬಹುದು. ಒಂದ್ ತಿಂಗಳ ಏನ್ ಗ್ಯಾಪ್ ಸಿಗುತ್ತಿರ್ತಾರೆ, ಈ ಗ್ಯಾಪ್ ಒಳಗೆ ಇವರು ಸೆಣಬು ಸಿಗುತ್ತೆ ಅಂದ್ರೆ ನಮ್ಮ ಹೆಸರಿಲೆ ಗೊಬ್ಬರ ಬಹಳಷ್ಟು ಕಡೆ ನಮ್ ಸಾವಯವ ಗೊಬ್ಬರ ಪ್ರಮಾಣ ಕಡಿಮೆ ಸಿಗುತ್ತೆ, ಅದು ಭೂಮಿಗೆ ಹಾಕ್ಲಕ್ ಆಗ್ತಾ ಇಲ್ಲ ಅಂತ ಏನ್ ಮಾಡ್ಬೇಕಂತಾರೆ, ಈ ಹಸಿ ಇದೆ, ಈ ಹಸಿ ಒಳಗ ಅವ್ರು ಸೆಣಬು ತಂದು ಹಾಕಿದ್ರೆ ಒಂದ್ ತಿಂಗಳೊಳಗ ಬೆಳೆ ಬರುತ್ತೆ, ಅದಕ್ ನಾವು ಮೊಗ್ ಹೊಡೆದ್ರೆ ಮುಂದಿನ ಬೆಳೆಗೆ ಅದಕ್ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಈ ರೀತಿಯಾಗಿ ಅವರು ಈ ಟೈಮ್ ಗ್ಯಾಪ್ ಅನ್ನು ಯೂಸ್ ಮಾಡ್ಕೊಂಡು ಮುಂದಿನ ಬೆಳೆಗೆ ಪೋಷಕಾಂಶಗಳನ್ನು ಒದಗಿಸೋ ಕೆಲಸ ಮಾಡಬಹುದು. ಹೌದಲ್ರಿ, ತೆಗಳಿ ಸರ್ ಅವ್ರು. ಹಲೋ ಸರ್. ಸರ್, ಈಗ ಎಲ್ಲಿ ನಮ್ಮ ರೈತರು ಶುಂಠಿ ಬೆಳೆದಲ್ಲ, ಈ ಶುಂಠಿ ಒಳಗ ಗೊಣ್ಣೆ ಹುಳಿನ ಬಾಧೆ ಬಹಳಷ್ಟು ಕಾಣಿಸ್ಕೊಳ್ಳಿತ್ತಾರ, ಅದಕ್ಕೆ ಏನ್ ಮಾಡ್ಬೇಕಂತಾರೆ ಸರ್? ಈಗ ಶುಂಠಿ ಬೆಳೆದಲ್ಲಿ ಗೊಣ್ಣೆ ಹುಳುವಿನ ಬಾಧೆ ಬಂತು ಅಂತಂದ್ರೆ ನಾಟ್ ಓನ್ಲಿ ಶುಂಠಿ ಸರ್, ಎಲ್ಲ ಬೆಳೆಗೂ ಬರ್ತಿದ್ದು ಶುಂಠಿ ಒಳಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸರ್. ಅದಕ್ಕೆ ಫಸ್ಟ್ ಮೊಟ್ಟ ಮೊದಲದ್ದು ಲೈಟಿನ ಬೆಲೆಗಳನ್ನ ಹಾಕೋಬೇಕು ಸರ್, ಸೋಲಾರ್ ಲೈಟ್ ಅದೇ ಆಗ್ಲಿ ಅಥವಾ ದೀಪದ ಬೆಲೆ ಆಗ್ಲಿ ಇಂತ ಹಾಕೋಬೇಕು ಸರ್. ಅವು ಪ್ರೌಢ ಕೀಟಗಳು ಎಲ್ಲ ಆಕರ್ಷಣೆ ಆಗಿ ಬರ್ತವೆ ಸರ್, ಇದರಿಂದ ಬಹಳಷ್ಟು ಕಡಿಮೆ ಆಗ್ತದೆ ಸರ್. ಅದು ಆದ್ಮೇಲೆ ಏನಾಗ್ತಿತ್ತು ಅಂತ ಹೇಳಂತಂದ್ರೆ ಸರ್, ಈಗ ನಾವು ಅವು ಗೊನ್ನಿ ಹುಳ ಕಂಡು ಒಳಗಡೆ ಅಂತ ಹೇಳಂತಂದಾಗ ಅಂತವು ಏನ್ ಮಾಡ್ಬೇಕು ಅಂತಂದ್ರೆ ನಾವು ಅರಿಶಿ ತೆಗೆಯಂತ ಒಂದ್ ಕೆಲಸ ಆಗುತ್ತೆ ಸರ್. ಎರಡನೇದು, ಮೂರನೇದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದಪ್ಪ ಅಂತಂದ್ರೆ ಮೆಟಾಲಜಿ ಮೆನಿಸೋಫುಲೆ ಅಂತಕ್ಕಂತ ಒಂದು ಜೈವಿಕ ಶಿಲೀಂಧ್ರ ಸಿಗ್ತದೆ, ಅದು ಒಂದ್ ಸ್ವಲ್ಪ ಮಣ್ಣಿನೊಳಗೆ ಮಿಕ್ಸ್ ಮಾಡಿ ಅಥವಾ ತಿಪ್ಪೆ ಗೊಬ್ಬರ ಅಥವಾ ವರ್ಮಿ ಕಂಪೋಸ್ಟ್ ಸ್ವಲ್ಪ ತರಳ ಆಗ್ಲಿ ಅಂತ ಹಾಕ್ಲಿಕ್ಕೆ ಸರ್, 10 kg ತಗೊಂಡು ಅದ್ರೊಳಗೆ 2 kg ತಗೊಂಡು ಸಾಲ್ಗೊಂಟ ಹಾಕೋ ಹೋಗುತ್ತೆ ಸರ್. ಇದನ್ ನಡಿ, ಇಲ್ಲಾಂದ್ರು ನಾವು ಮೆಟ್ರೈಸಿಯಂ ಅಂತಕ್ಕಂಥದ್ದನ್ನು 5 g ಪ್ರತಿ ಲೀಟರ್ ನೀರಿಗೆ ಹಾಕಿ ಬಡ್ಡಿಗೆ ಹಾಕೋತನು ಹೋಗ್ಬೋದು ಸರ್. ಇದ್ರಲ್ಲಿ ಯಾವ್ದಾರು ಒಂದ್ ಮಾಡಿದ್ವಿ ಅಂದ್ರೆ ನಮ್ಗೆ ನಿರ್ವಹಣೆ ಆಗುತ್ತೆ. ಹೌದಲ್ರಿ, ಶ್ರೀನಿವಾಸ್ ಸರ್. ಸರ್, ಈಗ ಕಬ್ಬು ಬೆಳೆದಿರುವಂತ ರೈತರು ಕಬ್ಬಿನೊಳಗೂ ಸಾಕಷ್ಟು ಕಡೆ ನೋಡ್ಲಿತ್ತೀವಿ ನಾವು ನೀರ್ ನಿಂತು ಬಿಟ್ಟದ, ನೀರ್ ಹೊರಗೆ ಹೋಗ್ತಾ ಇಲ್ಲ, ಈ ಟೈಮ್ನೊಳಗ ಪೋಷಕಾಂಶಗಳ ಕೊರತೆ ಏನಾದ್ರು ಆಗ್ತದೆ, ಹಂಗ ಆಗಿದ್ರೆ ಯಾವ ರೀತಿ ಸರಿ ಮಾಡ್ಕೊಳ್ಬೇಕಂತ್ರಿ? ಖಂಡಿತವಾಗಿ ಸರ್, ಕಬ್ಬಿನಲ್ಲಿ ಸಾಮಾನ್ಯವಾಗಿ ನಾವು ಜಿಂಕ್ ಮತ್ತು ಕಬ್ಬಿಣದ ಕೊರತೆ ಕಾಣಬಹುದಾಗಿತ್ತು ಸರ್. ಮತ್ತೆ ನಾವು ನಿಂತ ನೀರ್ ಹೊರಗಡೆ ಹೊರಗೆ ಹಾಕ್ಬೇಕು ಸರ್, ಹೊರ ಹಾಕಿದ ತಕ್ಷಣ ಒಂದ್ ವೇಳೆ ಕಬ್ಬಿನ ಈಗ ನಾಟಿ ಮಾಡೋದಿದ್ರೆ 10 kg ಒಂದ್ ಎಕರೆಗೆ ಸರ್, ಜಿಂಕ್ ಸಲ್ಫೆಟ್ ಮತ್ತೆ ಐರನ್ ಸಲ್ಫೆಟ್ ಎಲ್ಲ ಮಣ್ಣಿಗೆ ಸೇರಿಸ್ಬೇಕು ಸರ್. ಅದು ಒಂದ್ ಬಿಡಿ ಆಲ್ರೆಡಿ ನಾಟಿ ಮಾಡಿದ್ರ ಶೀಲ್ಡ್ ಏನಿದ್ರೆ ಮಣ್ಣು ಪರೀಕ್ಷೆ ವರದಿ ಆಧಾರದ ಮೇಲೆ ಸರ್, 5 g ಪರ್ ಲೀಟರ್ ನೀರಿಗೆ ಜಿಂಕ್ ಸಲ್ಫೆಟ್ ಮತ್ತೆ ಐರನ್ ಸಲ್ಫೆಟ್ ಅನ್ನ ಸ್ಪ್ರೇ ಮಾಡ್ಬೇಕು ಸರ್. ಇದರಿಂದ ಜಿಂಕ್ ಮತ್ತು ಐರನ್ ಕೊರತೆನ ನೀಗಿಸ್ಬೇಕು. ಹೌದಲ್ರಿ. ರೈತ ಬಂದ್ರೆ ಇಲ್ಲಿ ತನಕ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರ. ಇನ್ನು ನಿಮ್ಗೆ ಸಮಸ್ಯೆಗಳಿದ್ದು ನೀವು ಚರ್ಚೆ ಮಾಡಬೇಕು ಅಂತಂದ್ರೆ ಅವ್ರ ಫೋನ್ ನಂಬರ್ ತಗೊಳ್ತೀನಿ, ತೆಗಳಿ ಸರ್. ತಮ್ಮ ನಂಬರ್ ಹೇಳ್ತೀರಿ? 9448408 3 0839797. ರೈತ ಬಂದ್ರೆ ತೆಗಳಿ ಸರ್ ಅವರ ಮೊಬೈಲ್ ನಂಬರ್ ಹಿಂಗ ನೋಡ್ರಿ, 9448403 97. ಯೂಸುಫ್ ಅಲಿ ಅವರು ತಮ್ಮ ನಂಬರ್ ಹೇಳ್ತಾರೆ? ಹಾ ಸರ್, 7 8 9 2 2 1 9 1 9 4 6 2 2. ರೈತ ಬಂದರೆ ಯೂಸುಫ್ ಅಲಿ ಅವರ ಮೊಬೈಲ್ ನಂಬರ್ ಹಿಂಗ ನೋಡ್ರಿ, 7 8 9 2 2 1 9 4 6 2. ಶ್ರೀನಿವಾಸ್ ಅವರೇ ತಮ್ಮ ನಂಬರ್ ಹೇಳ್ತಾರೆ? 9 4 9 6 1 9 3 1 9 3 1 3 1 3. ರೈತ ಬಂದ್ರೆ ಶ್ರೀನಿವಾಸ ಅವರ ಮೊಬೈಲ್ ನಂಬರ್ ಹಿಂಗ ನೋಡ್ರಿ, 9 4 4 9 6 1 9 3 1 3. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡುವುದು ಅಥವಾ ವಾಟ್ಸಪ್ ಮುಖಾಂತರ ನಿಮ್ಮ ಹೊಲದ ನಿಮ್ಮ ಬೆಳೆಯ ಫೋಟೋ ವಿಡಿಯೋ ಮಾಡಿ ಕಳಿಸಿ, ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಆಮೇಲೆ ನೀವು ಅವ್ರ ಜೊತೆಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಯಾಕಂತಂದ್ರೆ ನೀವು ಫೋನ್ ಮಾಡಿದಾಗ ಅಥವಾ ನೀವು ಮೆಸೇಜ್ ಹಾಕಿದಾಗ ಅವ್ರು ಬಿಜಿ ಇರ್ಬೋದು, ಬೇರೆ ಜೊತೆಗೆ ಮಾತಾಡ್ತಾ ಇರ್ಬೋದು, ಹಿಂಗಿರೋದ್ರಿಂದ ಕೂಡಲೇ ನೀವು ಫೋನ್ ಮಾಡಿ ಅವ್ರಿಗೆ ಡಿಸ್ಟರ್ಬ್ ಮಾಡಿದಂಗೆ ಆಗ್ತದೆ. ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಮತ್ತೆ ನೀವು ಫೋನ್ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಪ್ರಶ್ನೆಗಳಿಗೆ ನಿಮ್ಮ ಒಂದು ಏನ್ ಸಮಸ್ಯೆ ಇರ್ತದೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದುವರೆಗೆ ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂತ ಈ ಮೂವರು ವಿಜ್ಞಾನಿಗಳಿಗೆ, ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ಧನ್ಯವಾದ ಹೇಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜು ತೆಗ್ಗಳ್ಳಿ, ಬೇಸಾಯ ತಜ್ಞರಾದ ಡಾ ಯೂಸುಫ್ ಅಲಿ ಹಾಗೂ ಮಣ್ಣು ವಿಜ್ಞಾನಿ ಡಾ ಶ್ರೀನಿವಾಸ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ರಾಜೇಂದ್ರ ಆರ್ ಕುಲಕರ್ಣಿ. ಇದುವರೆಗೆ ಕೃಷಿ ಸಂವಾದ ಕೇಳಿದ್ರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಗಣೇಶ್, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ ಯಾವುದೇ ವೈದ್ಯಕೀಯ ತಪಾಸಣೆಗೆ ಒಳಪಡದೆ 18-70 ವರ್ಷ ಪ್ರಾಯದೊಳಗಿನವರು ಅಂಚೆ ಉಳಿತಾಯ ಖಾತೆ ತೆರೆಯುವುದರ ಮೂಲಕ ಈ ವಿಮೆಯ ಸೌಲಭ್ಯವನ್ನು ಪಡೆಯಬಹುದು. ಮಹೇಶ್, ಸುರಕ್ಷಾ ವಿಮೆ ಅಂದ್ರೆ ದುರ್ಘಟನೆ ವಿಮೆ ಅಲ್ವಾ? ಹೌದು ಗಣೇಶ್, ವಾರ್ಷಿಕ ಕೇವಲ 12 ರೂಪಾಯಿ ಕಂತನ್ನು ತುಂಬಿ 2 ಲಕ್ಷ ರೂಪಾಯಿಗಳ ಸುರಕ್ಷಾ ವಿಮೆಯನ್ನು ಹತ್ತಿರದ ಯಾವುದೇ ಅಂಚೆ ಕಚೇರಿಯಲ್ಲಿ ಪಡೆಯಬಹುದು. ಹೌದಾ, ಹಾಗಾದ್ರೆ ನಾಳೆನೇ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ನನ್ನ ಮತ್ತು ನನ್ನ ಮನೆಯವರೆಲ್ಲರ ಅಂಚೆ ಉಳಿತಾಯ ಖಾತೆ ತೆರೆದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮೆ ಮಾಡಿಸುತ್ತೇನೆ. ಚಂದಮ್ಮ ಡಬ್ಬೆನವರ್ ಹಾಗೂ ಸಂಗಡಿಗರಿಂದ ಈಗ ಸಂಪ್ರದಾಯದ ಪದಗಳು. ಕಾಯಿ ತಿಳಿ ನೀರೆ ಜೋ ತೆಂಗಿನ ಕಾಯಿ ತಿಳಿ ನೀರೆ ಜೋ ತೆಂಗಿನ ಕಾಯಿ ತಿಳಿ ನೀರ ತೊಕೊಂಡು ಬಂಗಾರೊಲೆ ಪಾದ ತೊಳದಿದ ಜೋ ಬಂಗಾರೊಲೆ ಪಾದ ತೊಳದಿದ ಬಂಗಾರದೆ ಪಾದ ತೊಳದಿದ ಜೋ ಬಂಗಾರದೆ ಪಾದ ತೊಳದಿದ ಜೋ ಕಂದಳು ತಾನಂತ ಮಂಗಲ ತಾರ ಕಾಶಿದ ಹಾಲ ತ್ಯನಿ ಬೇಡಿ ಜೋ ಕಾಶಿದ ಹಾಲ ಕಾಸಿದ ಹಾಲ ತ್ಯನಿ ಬೇಡಿ ಜೋ ಕಾಸಿದ ಹಾಲ ತ್ಯನಿ ಬೇಡಿ ಜೋ ಮಾಡಿ ಬಾರೋ ಕಂದ ಹಾಲಿನ ಕಾಯದಿಲ್ಲ ಬೆಳೆ ಬಟಾಲ ಬೆಳಗಿಲ್ಲ ಜೋ ಬೆಳೆ ಬಟಾಲ ಬಟಾಲ ಬೆಳಗಿಲ್ಲ ಜೋ ಬೆಳೆ ಬಟಾಲ ಬೆಳಗಿಲ್ಲ ಜೋ ಬೆಳೆ ಬಟಾಲ ಬೆಳಗಿಲ್ಲ ಕಾಂದಯ್ಯ ತೆಳನ ವಾಟೆ ಹಸದಿಲ್ಲ ಜೋ ತೆಳನ ವಾಟೆ ಹಸದಿಲ್ಲ ತೆಳನ ವಾಟೆ ಹಸದಿಲ್ಲ ಜೋ ತೆಳನ ವಾಟೆ ಹಸದಿಲ್ಲ ಜೋ ಕ ಜನರ ಮಗಳು ವನಕ್ಕೆ ತೊಟ್ಟೆಲ ಕಟ್ಟೆ ಲವ ಕುಶನಂತ ಹಸರಿಟ್ಟೆ ಜೋ ಲವ ಕುಶನಂತ ಹಸರಿಟ್ಟೆ ಲವಕೋಶನಂತ ಹೆಸರಿಡಲಿ ಜೋ ಲವಕೋಶನಂತ ಹೆಸರಿಡಲಿ ಜೋ ಲವಕೋಶನಂತ ಹೆಸರಿಡಲಿ ಸೇ ತಮ್ಮ ರಾಮ ರಸರಣಿ ಹಿಡದಳೆ ಜೋ ಸ್ವರಣಿ ಹಿಡದಾಳೆ ಜೋ ರಾಮರ ಸ್ವರಣಿ ಹಿಡದಾಳೆ ಜೋ. ಇದೇ ಕಲಾವಿದರಿಂದ ಇನ್ನೊಂದು ಸಂಪ್ರದಾಯದ ಪದ ನಂದರಡೇನೆ ಕೆಟ್ಟ ಪಾಪದ ಹಾಡ ಚೇತೇಟ ಕೇಳಾರಿ ಜನರೆಲ್ಲ ಕೋಲೆ ಚೇತೇಟ ಕೇಳಾರಿ ಜನರೆಲ್ಲ ಕೋಲೆ ಚೇತೇಟ ಕೇಳಾರಿ ಜನರೆಲ್ಲ ಕೋಲೆ ಚೇತೇಟ ಕೇಳಾರಿ ಜನರೆಲ್ಲ ಕೋಲೆ ಹೋದ ತಂದಿದಾಳೆ ಜೀನ ರಾಮಿಗಾದಾಳೆ ನಡದಾಳ ಗೋಪ್ಯಮ್ಮ ಚೋಡ ಗುಪ್ಪಿ ಕೋಲೆ ನಡದಾಳ ಗೋಪ್ಯಮ್ಮ ಚೋಡ ಗುಪ್ಪಿ ಕೋಲೆ ನಡದಾಳ ಗೋಪ್ಯಮ್ಮ ಚೋಡ ಗುಪ್ಪಿ ಕೋಲೆ ನಡದಳ ಗೋಪ್ಯಮ್ಮ ಚೂಡ ಗುಪ್ಪಿ ಕೋಲೆ ನಡವಡಾಯರಿದಾಳೆ ಅಳತೆ ಗಾಯಳಾದಾಳೆ ಯಾಕೋ ಚೂಡ ಗೋಪಿ ಬರೋನಿಲ್ಲ ಕೋಲೆ ಯಾಕೋ ಚೂಡ ಗೋಪಿ ಬರೋನಿಲ್ಲ ಕೋಲೆ ಯಾಕೋ ಚೂಡ ಗೋಪಿ ಬರೋನಿಲ್ಲ ಕೋಲೆ ಯಾಕೋ ಚೂಡ ಗೋಪಿ ಬರೋಣಿಲ್ಲ ಕೋಲೆ ಯಾಕೋನೆ ಚೂಡ ಗೋಪಿ ಬರೋಣಿಲ್ಲ ಗೋಪ್ಯಮ್ಮ ಹೋಗಿ ಎಳುದಾಳೆ ಕಚೇರಿ ಮುಂದ ಕೋಲೆ ಹೋಗಿ ಎಳುದಾಳೆ ಕಚೇರಿ ಮುಂದ ಕೋಲೆ ಹೋಗಿ ಎಳುದಾಳೆ ಕಚೇರಿ ಮುಂದ ಕೋಲೆ ಹೋಗಿ ಎಳದಾಳೆ ಕಚೇರಿ ಮುಂದ ಕೋಲೆ ಕಚೇರಿಯಾಗ ಬಿಟ್ಟಿದಾಳೆ ಕಚೇರಿಯಾಗ ಹೋಗಿದಾಳೆ ಅಮ್ಮಿನ ಮೋರಿ ಸಾಬಾ ತ್ಯಾಳ ಜೊತೆ ಕೋಲೆ ಅಮ್ಮಿನ ಮೋರಿ ಸಾಬಾ ತ್ಯಾಳ ಜೊತೆ ಕೋಲೆ ಅಮ್ಮಿನ ಮುನಿ ಸಾಬಾ ತ್ಯಾಳ ಕೋಲೆ ಆಮೇಲ ಮುನಿ ಸಾಬಾ ತೆಳಗೆಳ ಕೋಲೆ ಅಮೇನ ಮರಿ ಸಾಬಾ ತೆಳಗೆದು ಹೇಳುತ್ತಾರ ಕುಡುದೋಗೆ ತಾಯಿ ಕುರಜಿ ಮೇಲ ಕೋಲೆ ಕೂಡೋಗೆ ತಾಯಿ ಕುರಜಿ ಮೇಲ ಕೋಲೆ ಕೂಡೋಗೆ ತಾಯಿ ಕುರಜಿ ಮೇಲ ಕೋಲೆ ಕೂಡೋಗೆ ತಾಯಿ ಕುರುಜಿ ಮೇಲ ಕೋಲೆ ಉಣಲೆ ಬಂದಿಲ್ಲ ನಿಂದರಲ್ಲಿ ಬಂದಿಲ್ಲ ನಾ ಬಂದ ಕೆಲಸ ನಮಗರಿ ಕೋಲೆ ನಾ ಬಂದ ಕೆಲಸ ನಮಗರಿ ಕೋಲೆ ನಾ ಬಂದ ಕೆಲಸ ನಮಗರಿ ಕೋಲೆ ನಾ ಬಂದ ಕೆಲಸ ನಮಗರಿ ಕೋಲೆ ನೀನು ಬಂದಿದ ಕೆಲಸ ಏನು ಹೇಳಲಿ ತಾಯಿ ಪಂಚಿ ಸಮಾಧಿ ಹುಕುಮ ಗ್ಯಾರಲ್ಲ ಕೋಲೆ ಪಂಚಿ ಸಮಾಧಿ ಹುಕುಮ ಗ್ಯಾದವ್ವ ಕೋಲೆ ಪಂಚಿ ಸಮಾಧಿ ಹುಕುಮ ಗ್ಯಾದವ್ವ ಕೋಲೆ ಪಂಚಿ ಸಮನೆ ಹುಕುಮಾಗ್ಯಾದವ ಕೋಲೆ ತಂದಿದಾಳೆ ಜೀನರ ಬಿಗಾದಾಳೆ ಹೊಂಟಳ ಗೋಪ್ಯಮ್ಮ ಮರ ಕುಂದಿ ಕೋಲೆ ಹೊಂಟಳ ಗೋಪ್ಯಮ್ಮ ಮರ ಕುಂದಿ ಕೋಲೆ ಹೊಂಟಳ ಗೋಪ್ಯಮ್ಮ ಮರ ಕುಂದಿ ಕೋಲೆ ಹೊಂಟಳ ಗೋಪ್ಯಮ್ಮ ಮಾರ ಕುಂದಿ ಕೋಲೆ ಹೊಂಡ ಹೊಂಡಾಯರಿದಾಳೆ ಎಡಕ್ಕೆ ಗಾಯಳಾದಾಳೆ ಬಂದು ಎಳುದಾಳೆ ಬಾಗಲ ಮುಂದ ಕೋಲೆ ಬಂದು ಎಳುದಾಳೆ ಬಾಗಲ ಮುಂದ ಕೋಲೆ. ಚಂದಮ್ಮ ಡಬ್ಬೆನವರ್ ಹಾಗೂ ಸಂಗಡಿಗರಿಂದ ಇದುವರೆಗೆ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ.